ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ. ಹೂವಿನ ಹಾಡು ಇದು, ಹೂವಿನ ಹಾಡು, ಹೂವಿನ ಮನದ ಮಗು ಹಾಡು, ಹೂವಿನ ಹಾಡು, ಹೂವಿನ ಹಾಡು ಇದು, ಹೂವಿನ ಹಾಡು. ಆಕಾಶವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಆಕಾಶವಾಣಿ ಹವಾಮಾನ ರಕ್ಷಣೆಗಾಗಿ ಬದಲಾವಣೆ ತರೋಣ, ಹಸಿರನ್ನು ಉಳಿಸೋಣ, ನಮ್ಮ ನಾಡ ಕಾಪಾಡೋಣ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಮಾಹಿತಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಹವಾಮಾನ ಮಿತ್ರ 3ನೇ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಹವಾಮಾನ ಮಿತ್ರ 1 ಮತ್ತು 2ನೇ ಕಾರ್ಯಕ್ರಮವನ್ನ ಕೇಳಿ ಅನೇಕ ಕೇಳುಗರು ಮಾಹಿತಿಯನ್ನ ಪಡ್ಕೊಂಡು ನಮ್ಗೆ ಮೆಸೇಜ್ ಅನ್ನ ಮಾಡಿದ್ದಾರೆ. ಆ ಮೆಸೇಜ್ಗೆ ನಾವು ಅಭಿಪ್ರಾಯವನ್ನ ಕೂಡ 2ನೇ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇವೆ. ಇವತ್ತು ನಮ್ಮ 3ನೇ ಕಾರ್ಯಕ್ರಮ, ಅಂದ್ರೆ ನಮ್ಮ 2ನೇ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನ ಕೇಳಿ ಅನೇಕರು ಈ ಕಾರ್ಯಕ್ರಮಕ್ಕೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ, ಮೆಸೇಜ್ ಅನ್ನ ಮಾಡಿದ್ದಾರೆ. ಅದಕ್ಕೂ ಕೂಡ ನಾವು ಇವತ್ತು ಉತ್ತರವನ್ನ ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ನಮ್ಮ 3ನೇ ಕಾರ್ಯಕ್ರಮದಲ್ಲಿ 3 ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅವರು ಡಾಕ್ಟರ್ ಎ.ಕೆ. ಚಕ್ರವರ್ತಿ ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಡಾಕ್ಟರ್ ಚಕ್ರವರ್ತಿ ಅವರು ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಚೈತ್ರ MS ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಇನ್ನೊಬ್ಬರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಶ್ರೀ ಶ್ರೀನಿವಾಸ್ ಮೂರ್ತಿ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ. ಬನ್ನಿ ಹಾಗಿದ್ರೆ ನಮ್ಮ ಹವಾಮಾನ ಮಿತ್ರ 2ನೇ ಕಾರ್ಯಕ್ರಮವನ್ನ ಕೇಳಿ ಏನು ಅಭಿಪ್ರಾಯ ಕೊಡಬೇಕು ಅನ್ನೋದನ್ನ ಡಾಕ್ಟರ್ ಎ.ಕೆ. ಚಕ್ರವರ್ತಿ ಅವರು ಮಾಹಿತಿಯನ್ನ ನೀಡ್ತಾರೆ. ನಮಸ್ಕಾರ ಚಕ್ರವರ್ತಿ ಅವರೇ. ನಮಸ್ಕಾರ. ನಮ್ಮ ಕೇಳುಗರ ಅಭಿಪ್ರಾಯಕ್ಕೆ ದಯವಿಟ್ಟು ಉತ್ತರವನ್ನು ಕೊಡಿ. ಸರಿ, ಎಲ್ಲರಿಗೂ ನಮಸ್ಕಾರ. ಈಗ ನಾವು 3ನೇ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಈ 2ನೇ ಪ್ರೋಗ್ರಾಮ್ ಬಗ್ಗೆ ಕೆಲವರು ನಮ್ಗೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ. ಈಗ ಮೊಹಮ್ಮದ್ ಅವರು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಶಹಾಬಾದ್ ತಾಲೂಕಿಂದ ಅವರು ಒಂದು ರೈತರು. ಅವ್ರು ಏನ್ ಹೇಳ್ತಾ ಇದಾರೆ, ಈಗ ಈ ಒಣ ಹವೆ ಜಾಸ್ತಿ ಆಗಿದೆ, ಆಮೇಲೆ ಈ ಸೂರ್ಯಕಿರಣೆಯಿಂದ ಅವ್ರಿಗೆ ಸಾಕಷ್ಟು ಟೆಂಪರೇಚರ್ ಹೆಚ್ಚಾಗಿದೆ. ಸೊ ಅದರಿಂದ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಕೃಷಿನಲ್ಲಿ. ಮೊದಲು ಈ ಸೆಂಟ್ರಲ್ ಗವರ್ಮೆಂಟ್ ಅವರು ಹೆಲ್ಪ್ ಲೈನ್ ಒಂದು ಕೊಡ್ತಾ ಇದ್ರು. ಸೊ ಆ ಹೆಲ್ಪ್ ಲೈನ್ ಇಂದ ನಮ್ಗೆ ಸಾಕಷ್ಟು ಉಪಯೋಗ ಆಗ್ತಾ ಇತ್ತು. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರ ಹೆಲ್ಪ್ ಲೈನ್ ನಮ್ಮ ಹತ್ರ ಇಲ್ಲ. ಸೊ ಅದೇ ತರ ನಾನು ಏನ್ ಬೇಡ್ಕೋತೀನಿ ಅಂದ್ರೆ, ಈ ಸ್ಟೇಟ್ ಗವರ್ಮೆಂಟ್ ಅವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದು ಹೆಲ್ಪ್ ಲೈನ್ ಕೊಟ್ರೆ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅವರು ಮನವರಿಕೆ ಮಾಡಿದ್ದಾರೆ. ಆಮೇಲೆ ಟಿ ನರ್ಸೀಪುರ ಮೈಸೂರು ಮಾಧವ್ ಶೆಟ್ಟಿ ಅವರು ಹೇಳಿದರೆ ದಟ್ ಈ ಪ್ರೋಗ್ರಾಮು ಹವಾಮಾನ ಮಿತ್ರ ಬಹಳ ಒಳ್ಳೇದು, ಆಮೇಲೆ ನಮ್ಗೆ ಎಲ್ಲರಿಗೂ ಬಹಳ ಉಪಯೋಗ ಆಗ್ತಾ ಇದೆ. ಸೊ ಇದು ಏನಂದ್ರೆ ನಾವು ಪ್ರಕೃತಿ ಬಿಟ್ಟು ನಾವು ಏನು ಕಾರ್ಯಕ್ರಮ ಮಾಡಿದ್ರೆ ಅದರಿಂದ ನಮ್ಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಆಮೇಲೆ ಈ ಏನು ಹವಾಮಾನ ಬದಲಾವಣೆ ನಾವು ನೋಡ್ತಾ ಇದೀವಿ, ಸೊ ಇದಕ್ಕೂ ಸಾಕಷ್ಟು ಏನಂದ್ರೆ ಒಂಥರ ಹೆಲ್ಪ್ ಆದಂಗ ಆಗುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ನೇಚರ್ ಫಾರ್ಮಿಂಗ್ ಆರ್ ಆರ್ಗಾನಿಕ್ ಫಾರ್ಮಿಂಗ್ ನ ನಾವು ಕೈ ತಗೊಳ್ಬೇಕು, ಆಮೇಲೆ ಆ ಪದ್ಧತಿಗಳನ್ನ ನಾವು ಆದಷ್ಟು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಧವ್ ಶೆಟ್ಟಿ ಅವರು ಕೋರ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ರು ದೇವೇಂದ್ರಪ್ಪ ದಾವಣಗೆರೆಯಿಂದ ಹೇಳಿದ್ರು, ಈ ಪ್ರೋಗ್ರಾಮ್ ನಮ್ಗೆ ಬಹಳ ಒಳ್ಳೇದು, ಒಳ್ಳೆ ನಮ್ಗೆ ಮಾಹಿತಿ ಸಿಗ್ತಾ ಇದೆ, ಇದು ಇನ್ನೂ ಮುಂದುವರಬೇಕು, ಆಮೇಲೆ ಜಾಸ್ತಿ ಸಮಯ ಕೊಟ್ರೆ ಇನ್ನೂ ಬಹಳ ಒಳ್ಳೇದು ಅಂತ ಅವ್ರ ಪತ್ರಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಮೂರನೇ ಪ್ರೋಗ್ರಾಮ್ಗೆ ಕಾಲಿಡ್ತಾ ಇದೀವಿ. ಸೊ ಇವತ್ತು ನಾವು ಅರಣ್ಯ ಬಗ್ಗೆ, ಆಮೇಲೆ ಹವಾಮಾನ ಬದಲಾವಣೆಯಿಂದ ಅರಣ್ಯ ಪ್ರದೇಶಕ್ಕೆ ಏನು ಪರಿಣಾಮ ಬೀಳುತ್ತೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಇದು ಸರ್ಕಾರ ವತಿಯಿಂದ ನಾವು ಸಾಕಷ್ಟು ಕಾರ್ಯಕ್ಷಮತೆ ಸೂಚಿಗಳನ್ನ ನಾವು ಅವ್ರಿಗೆ ಕೊಟ್ಟಿದೀವಿ. ಇವತ್ತು ಅವರು ಆರು ಸೂಚಿ ಅಡಿಯಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾರೆ. ಆಮೇಲೆ ಈ ಸಾರ್ವಜನಿಕರವರು ಏನ್ ಮಾಡಬಹುದು, ಹೇಗೆ ಈ ಪ್ರೋಗ್ರಾಮ್ಸ್ ನ ಅವರು ಸಹಕರಿಸಬಹುದು ಇದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ನಮ್ ಜೊತೆ ಚೈತ್ರ ಅವರು ಆಮೇಲೆ ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ, ಅವರು ನಿಮ್ಗೆ ಸಾಕಷ್ಟು ಮಾಹಿತಿನ ಇದ್ರ ಬಗ್ಗೆ ನೀಡ್ತಾರೆ. ಈಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಚೈತ್ರ MS ಅವರು ಮಾಹಿತಿಯನ್ನ ನೀಡಬೇಕು. ಚೈತ್ರ ಅವರೇ, ಇವತ್ತು ನಾವು ಈ ಒಂದು ನಮ್ಮ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಮೂರನೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ, ಅದರಲ್ಲಿ ತಾವು ಈ ಅರಣ್ಯ ಸಂರಕ್ಷಣೆಗೆ ಹವಾಮಾನ ವೈಪರೀತ್ಯದಿಂದ ತೊಂದರೆಗೀಡಾದ ಜನರಿಂದ ಯಾವ್ಯಾವ ಸಮಸ್ಯೆಗಳು ನಾವು ನಿವಾರಣೆ ಮಾಡಬಹುದು ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಮಾಡಿಕೊಡಿ. ಯಾಕಂದ್ರೆ ಇವತ್ತು ಅರಣ್ಯ ಇದು ನಮ್ಮ ವಾತಾವರಣವನ್ನ ಯಾವುದೇ ತರದಿಂದ ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಅದು ಉಸಿರಾಟಕ್ಕಾಗಿ, ಸಹಬಾಳ್ವೆಗಾಗಿ, ಎಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡುವುದರಲ್ಲಿ ನಮ್ಮ ಅರಣ್ಯ ಪ್ರಮುಖ ಪಾತ್ರ ವಹಿಸ್ತದೆ. ಹವಾಮಾನ ಬದಲಾವಣೆಯಲ್ಲಿ ಸಂಬಂಧಪಟ್ಟಾಗೆ ತಾವು ಮಾಹಿತಿ ಮಾಡಿಕೊಡಿ. ನಮಸ್ಕಾರ, ನಾನು ಅರಣ್ಯ ಇಲಾಖೆಯಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೌಲ್ಯಮಾಪನ ಕಾರ್ಯಯೋಜನೆ ಸಂಶೋಧನೆ ತರಬೇತಿ ಮತ್ತು ಹವಾಮಾನ ಬದಲಾವಣೆ ಈ ಕಚೇರಿಯಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಭಾರತ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ, ಭಾರತ ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ನಾವು 33% ನ ಅರಣ್ಯ ಹೊಂದಿರಬೇಕು ಅಂತ ಇದೆ. ಆದ್ರೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಇವತ್ತು 21% ಇದ್ದು ಅದನ್ನ ನಾವು ಗುರಿಗಿಂತ ಕಡಿಮೆ ಇರೋದ್ರಿಂದ ಈ ಗುರಿನ ಮುಟ್ಸಕ್ಕೆ ಮತ್ತೆ ಅರಣ್ಯದ ಮೇಲೆ ಆಗ್ತಾ ಇರೋ ಪರಿಣಾಮಗಳನ್ನ ತಡೆಯಕ್ಕೆ ಏನಂತ ಅಂದ್ರೆ ಅರಣ್ಯ ಮೇಲೆ ಆಗ್ತಾ ಇರೋ ಪರಿಣಾಮಗಳನ್ನ ತಡೆಯಕ್ಕೆ ಈ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಆರು ಕಾರ್ಯಕ್ಷಮತೆ ಸೂಚಕಗಳನ್ನ ಕೊಟ್ಟಿದ್ದೇವೆ. ಹವಾಮಾನ ಬದಲಾವಣೆ ಇತ್ತೀಚೆಗೆ ಚಾಲ್ತಿಯಲ್ಲಿರೋ ಪದ ಅದು. ಯಾಕಂದ್ರೆ ಈಗ ನಾವು ಪರಿಸರದ ಮೇಲೆ ಆಗ್ತಾ ಇರೋ ಈ ನಮ್ಮ ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇರೋದು, ಮಳೆಗಾಲದಲ್ಲಿ ಬಿಸಿಲು ಬರ್ತಾ ಇರೋದು, ಈ ಇದರಿಂದ ಗೊತ್ತಾಗ್ತಾ ಇದೆ ಎಷ್ಟು ನಮ್ಗೆ ಬದಲಾವಣೆಯಲ್ಲಿ ನಾವು ಕಾಣ್ತಾ ಇರೋದ್ರಿಂದ ಹವಾಮಾನ ಬದಲಾವಣೆ ಅತಿ ಹೆಚ್ಚು ಚಾಲ್ತಿಯಲ್ಲಿದೆ. ಈ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಅಂದ್ರೆ ಅದರಿಂದ ಅರಣ್ಯದ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇದೆ. ಯಾಕಂದ್ರೆ ಭೂಮಿ ಮೇಲಿನ ನಮಗೆ ಭೂಮಿನ ನಾವು ಬಳಸ್ಕೊಳ್ತಾ ಇರೋ ರೀತಿ ಆಗಿರ್ಬೋದು, ಇವೆಲ್ಲ ಕಾರಣಗಳಿಂದ ನಮ್ಗೆ ಅರಣ್ಯ ನಾಶ ಮಾಡ್ತಾ ಇದೀವಿ ಅಭಿವೃದ್ಧಿ ಕರ್ತ ಕೆಲಸಗಳಲ್ಲಿ. ಇದೆಲ್ಲ ಕಾರಣಗಳಿಂದ ನಮ್ಗೆ ಅರಣ್ಯದ ಮೇಲೆ ಒತ್ತಡನ ನಾವು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಸರ್ಕಾರದ ವತಿಯಿಂದ ಆರು ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನು ಕೊಟ್ಟಿದ್ದಾರೆ. ಈ ಯೋಜನೆಗಳ ಮುಖಾಂತರ ಹೇಗೆ ನಮ್ಮ ಇಲಾಖಾ ವತಿಯಿಂದ ನಾವು ಸಾರ್ವಜನಿಕರ ಸ್ಪಂದನೆ ಮತ್ತೆ ಸಹಕಾರದಿಂದ ಹೇಗೆ ಕಡಿಮೆ ಮಾಡಬಹುದು ಅಂತ, ಅದರಲ್ಲಿ ಮೊದಲನೇದು ಹಸಿರು ಹೊದಿಕೆ ಹೆಚ್ಚಿಸೋದು. ಈ ಹಸಿರು ಹೊದಿಕೆ ಹೆಚ್ಚಿಸೋದು ಗ್ರೀನ್ ಕವರ್ನ ನಾವು ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳಿ, ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು ನೆಡುತೋಪುಗಳನ್ನ ನಿರ್ಮಾಣ ಮಾಡ್ತೀವಿ. ರೈತರ ಜಮೀನಿನಲ್ಲಿ ಕೃಷಿ ಅರಣ್ಯ ನೆಡುತೋಪುಗಳು ಮತ್ತು ಸಾಮಾಜಿಕ ಅರಣ್ಯ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲೂ ಸಹ ಕೃಷಿ ಅರಣ್ಯ ನೆಡುತೋಪುಗಳನ್ನ ಸಾರ್ವಜನಿಕರ ಬೆಂಬಲದೊಂದಿಗೆ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಮತ್ತೆ ಇಲಾಖೆ ವತಿಯಿಂದನೇ ಅರಣ್ಯದ ಜಾಗಗಳಲ್ಲಿ ನೆಡುತೋಪುಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ. ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಯೋಜನೆ ಮತ್ತು ಹೆಚ್ಚು ಗಣಿಗಾರಿಕೆ ಆಗಿರೋ ಪ್ರದೇಶಗಳಲ್ಲಿ KMRC ಯೋಜನೆ ವತಿಯಿಂದ ನೆಡುತೋಪುಗಳ ನಿರ್ಮಾಣ ಮತ್ತು ನಗರ ಪ್ರದೇಶದಲ್ಲಿ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತೆ ನಾವು ಈ ಅರಣ್ಯ ಭೂಮಿಗಳಲ್ಲಿ ಇನ್ನಿತರೆ ವಿಚಾರಗಳಿಗೆ ನಾವು ಪರ್ಯಾಯ ಅರಣ್ಯ ಭೂಮಿ ಸಂಬಂಧ ಅರಣ್ಯ ಸಂರಕ್ಷಣೆಯವರಿಂದ ಇನ್ನೊಂದು ಸ್ಥಳ ಪಡೆದುಕೊಂಡು ಅಲ್ಲೂ ಸಹ ಅರಣ್ಯ ಹೊದಿಕೆ ಹೆಚ್ಚಿಸುವುದರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಮತ್ತೆ ರೈತರು ಮತ್ತು ಸಾರ್ವಜನಿಕರು ನಮ್ಮ ಸಂಘ ಸಂಸ್ಥೆಗಳು ಹೇಗೆ ನಮ್ಗೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ನಾವು ಕೇಳ್ಕೊಳ್ಳೋದು ಅಂತ ಅಂದ್ರೆ, ನಮ್ಮ ಇಲಾಖೆ ವತಿಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ರೈತರ ಜಮೀನಿನಲ್ಲಿ ನೆಟ್ಟು ಬದುಕುಳಿದ ಸಸಿಗಳಿಗೆ 125 ರೂಪಾಯಿ 3 ವರ್ಷದಂತೆ, ಮೊದಲನೇ ವರ್ಷಕ್ಕೆ 35 ರೂಪಾಯಿ, ಎರಡನೇ ವರ್ಷದಲ್ಲಿ 40 ಹಾಗೂ ಮೂರನೇ ವರ್ಷದಲ್ಲಿ 50, ಹೀಗೆ ಒಟ್ಟು 125 ರೂಪಾಯಿನ ರೈತರಿಗೆ ನಾವು ಪಾವತಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಪರಿಸರದ ಬಗ್ಗೆ ಕಾಳಜಿ ಇದೆ, ಆದ್ರೆ ಯಾರೂ ನಾವು ಹೆಚ್ಚು ತನ್ನ ಮರಗಿಡ ನೆಟ್ಟು ಪೋಷಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತ ಇವಾಗ ಆಗ್ತಾ ಇರೋ ತಾಪಮಾನ ಹೆಚ್ಚಳದಿಂದ ಗೊತ್ತಾಗ್ತಾ ಇದೆ. ಮತ್ತೆ ಅತಿ ಹೆಚ್ಚು ಇಲಾಖಾ ವತಿಯಿಂದ ಪರಿಸರ ದಿನಾಚರಣೆ ಮತ್ತು ವನಮಹೋತ್ಸವಗಳಂದು ಒಂದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ June 5 ನಾವು ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್, ಈ ತರ ಸ್ವಚ್ಛತಾ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆಗಳು, ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ನಿರ್ವಹಿಸಿಕೊಂಡು ಮತ್ತೆ ಮಕ್ಕಳುಗಳಿಗೂ ತನ್ನ ಹುಟ್ಟು ಹಬ್ಬದ ದಿನ ಅಥವಾ ಮನೇಲಿ ಏನೇ ಒಂದ್ ಸಂಭ್ರಮ ಆದ್ರೂ ಒಂದು ಗಿಡ ನೆಟ್ಟು ಅದನ್ನ ಪೋಷಣೆ ಮಾಡಿದ್ರೆ ಅದರಲ್ಲಿ ಸಿಗುವಂತ ಖುಷಿ ದೊಡ್ಡವರಾದ್ಮೇಲೆ ಮಕ್ಕಳಿಗೆ ಈ ಗಿಡ ನೀವು ನೆಟ್ಟಿದ್ದು, ಹಣ್ಣಿನ ಗಿಡ, ಈ ತರ ಗಿಡಗಳನ್ನ ನೆಡಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ. ಇದು ಹಸಿರು ಹೊದಿಕೆ ಹೆಚ್ಚಿಸುವ ಸಂಬಂಧ ತೆಗೆದುಕೊಂಡಿರೋ ಇಲಾಖಾ ವತಿಯಿಂದ ತೆಗೆದುಕೊಂಡಿರೋ ಕ್ರಮಗಳು. ಮತ್ತು ಗ್ರಾಮ ಅರಣ್ಯ ಸಮಿತಿಗಳು ಎಲ್ಲೆಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಅರಣ್ಯಗಳ ಹೊಂದಿಕೆ ಇರೋ ಜನರೊಂದಿಗೆ, ಅವ್ರು ಇಲ್ಲದೆ ನಾವು ನಮ್ಮ ಅರಣ್ಯನ ಕಾಪಾಡ್ಕೊಳ್ಳಕ್ ಸಾಧ್ಯ ಇಲ್ಲ. ಆದ್ರಿಂದ ಈ ಗ್ರಾಮ ಅರಣ್ಯ ಸಮಿತಿಗಳನ್ನ ರಚಿಸಿಕೊಂಡು ಅರಣ್ಯದಲ್ಲಿ ಅವ್ರು ಆಲ್ರೆಡಿ ಅರಣ್ಯದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇಂಟರ್ ಡಿಪೆಂಡೆಂಟ್ ಇರ್ತೀವಿ ನಾವು ಅರಣ್ಯದ ಮೇಲೆ, ಅರಣ್ಯ ನಮ್ಮ ಮೇಲೆ. ನಾವು ಹೆಚ್ಚು ಅದನ್ನ ಸ್ವಾರ್ಥಕ್ಕೆ ಇದ್ ಮಾಡ್ಕೊಂಡಾಗ ಹಾಳು ಮಾಡೋದ್ರ ಬದಲು ಅವರನ್ನ ಇಟ್ಕೊಂಡು, ಈಗ ಹವಾಮಾನ ಬದಲಾವಣೆಯಿಂದ ಬೆಂಕಿಗಳು ಜಾಸ್ತಿ ಆಗ್ತಾ ಇದೆ ಅರಣ್ಯದಲ್ಲಿ, ಈ ಗ್ರಾಮ ಅರಣ್ಯ ಸಮಿತಿಲಿ ಅವರ ಒಂದು ಒಳ್ಳೆ ವಿಶ್ವಾಸನ ತಗೊಂಡು ಸರ್ಕಾರದ ವತಿಯಿಂದ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿಲಿ ನೆಡುತೋಪ್ನ ನಿರ್ಮಾಣ ಮಾಡ್ತೀವಿ. ಮೊದಲನೇದಾಗಿ ಆ ನೆಡುತೋಪಿನಲ್ಲಿ ಬಂದಂತಹ ಆದಾಯ, ಕತ್ರಾವಣೆ ಮಾಡಿದ್ಮೇಲೆ ಬಂದಂತ ಆದಾಯದಲ್ಲಿ 25% ನಾವು ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. ಇನ್ನು ಉಳಿದ 75% VDF ವಿಲೇಜ್ ಡೆವಲಪ್ಮೆಂಟ್ ಫಂಡ್, ಇನ್ನೊಂದು ವಿಲೇಜ್ ಫಾರೆಸ್ಟ್ ಡೆವಲಪ್ಮೆಂಟ್ ಫಂಡ್ ಅಂತ ಒಂದು ಮತ್ತೆ ಅದರಲ್ಲಿ ಎರಡು ಮಾಡಿಕೊಂಡು ಅದರಲ್ಲಿ ಸಮಭಾಗ ಹಂಚಿಕೊಂಡು ಡೆವಲಪ್ಮೆಂಟ್ ಫಂಡ್, ವಿಲೇಜ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ಅಲ್ಲಿನ ಗ್ರಾಮದ ಜನತೆಗೆ ಅವ್ರಿಗೆ ಏನೇ ಒಂದು ಕೌಶಲ್ಯ, ಹೊಲಿಗೆ, ಹಪ್ಪಳ, ಈ ತರ ಕಾರ್ಯಕ್ರಮಗಳು, ಹೆಣ್ಮಕ್ಳಿಗೆ ಸೌರ ದೀಪಗಳ ವಿತರಣೆ ಮಾಡೋದು, ಗೋಬರ್ ಗ್ಯಾಸ್ ಘಟಕ ನಿರ್ಮಾಣ ಮಾಡೋದು, ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಈ ವಿಲೇಜ್ ಫಾರೆಸ್ಟ್ ಡೆವಲಪ್ಮೆಂಟ್ ಫಂಡ್ ಅನ್ನೋ ಒಂದ್ ಅಡಿ ಪ್ಲಾಂಟೇಶನ್ಸ್ ನೆಡುತೋಪು ನಿರ್ಮಾಣ ಮಾಡೋದು, ಅಲ್ಲಿಗೆ ಬೇಕಾದಂತ ಹಣ್ಣು ಗಿಡಗಳನ್ನ ಅವ್ರಿಗೆ ಹಾಕೊಡೋದು, ಮತ್ತೆ ಅರಣ್ಯಕ್ಕೂ ಮತ್ತೆ ಈ ನಮ್ಮ ಖಾಸಗಿ ಜಮೀನು ಆ ಜಮೀನುಗಳಿಗೂ ಒಂದು ಗಡಿ ಗುರುತಿಸ್ಕೊಳ್ಳಕ್ಕೆ ಅದನ್ನ ನಿರ್ಮಾಣ ಮಾಡ್ಕೊಳ್ಳೋದು, ಹೀಗೆ ವಿಶ್ವಾಸಕ್ಕೆ ತಗೊಂಡ್ಕೊಂಡು ಈ ಗ್ರಾಮಾರಣ್ಯ ಸಮಿತಿಗಳನ್ನ ಬೆಂಕಿ ಕಾಲ ಬೇಸಿಗೆಗಾಲದಲ್ಲಿ ನಮ್ ಡಿಸೆಂಬರಿಂದ ಜನವರಿ ಟೈಮಲ್ಲಿ ಆಗಂತ ಬೆಂಕಿಗಳನ್ನ ಈ ವಾಚರ್ಸ್ ಅಂತ 3 ತಿಂಗಳು ನೇಮಿಸ್ಕೊಂಡು ಅವರ ನಮಗೆ ತುರ್ತಾಗಿ ಈ ತರ ಇಲ್ಲಿ ಬೆಂಕಿ ಬಿದ್ದಿದೆ ಬನ್ನಿ ಅಂತ ಎಲ್ಲ ಹೇಳಿ ಕರೆದು ನಾವು ಅಲ್ಲಿ ತುರ್ತಾಗಿ ಸ್ಪಂದಿಸಿ ಹೋಗಿ ಇಲಾಖಾ ವತಿಯಿಂದ ಮತ್ತೆ ಅವರು ಬೆಂಕಿನ ಹಾರಿಸೋದ್ರಲ್ಲಿ ಯಶಸ್ವಿ ಆಗ್ತಿದೆ. ಆದ್ರಿಂದ ಈ ಮಲೆನಾಡು ಅರಣ್ಯ ಪ್ರದೇಶಗಳಲ್ಲಿ ಗ್ರಾಮ ಅರಣ್ಯ ಸಮಿತಿಗಳು ಮತ್ತೆ ಅರಣ್ಯ ಇಲಾಖೆ ಎರಡು ಜಂಟಿಯಾಗಿ ಅರಣ್ಯವನ್ನು ಕಾಪಾಡೋದ್ರಲ್ಲಿ ನಾವು ಯಶಸ್ವಿಗೊಳಿಸಿದ್ವಿ. ಇನ್ನೊಂದು ಉರುವಲು ಸಂಗ್ರಹಣೆ ತಡೆಗಟ್ಟುವುದು. ಈಗ LPG ಸರ್ಕಾರದ ವತಿಯಿಂದ ಎಲ್ರಿಗೂ ಸ್ವಲ್ಪ ಸಿಗೋ ತರ ಆಗಿದೆ. ಮೊದಲೆಲ್ಲ ಆದ್ರೆ ನಮ್ಗೆ ಆತರ LPG ಕಾಡಂಚಿನ ಗ್ರಾಮಸ್ಥರುಗಳಿಗೆ ಸಿಗುವುದು ತುಂಬಾ ಕಷ್ಟಕರ ಆಗಿತ್ತು. ಇವಾಗ ನಮ್ಮ ಇಲಾಖೆಯಿಂದನು ಆ ಅರಣ್ಯದ ಅಂಚಿನಲ್ಲಿರುವ ಗ್ರಾಮಸ್ಥರು ಅವ್ರಿಗೆ ಅಡಿಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ, ಪ್ರತಿನಿತ್ಯದ ಒಂದು ಕರ್ತವ್ಯಕ್ಕೆ ನಮ್ಗೆ ಅವ್ರಿಗೆ ಸೌದೆ ಬೇಕೇ ಬೇಕು. ಹಾಗಾಗಿ ಅವರು ಹೆಚ್ಚು ಸೌದೆ ಮೇಲೆ ಅವಲಂಬಿತರಾಗಿದ್ದಾಗ ನಮ್ಗೆ ಅಲ್ಲಿ ಅವರು ಯಾವಾಗಂದರೆ ಅವಾಗ ಅಥವಾ ಬೆಳಿಗ್ಗೆ ಹೊತ್ತು ಹೋಗಿ ಮಾನವ ಮತ್ತೆ ವನ್ಯಜೀವಿ ಎರಡು ಆಗ್ತಾ ಇದ್ದ ಅವಘಡಗಳನ್ನ ತಪ್ಪಿಸಬಹುದು. ಆ ವಿಚಾರ ಎಲ್ಲ ಇಟ್ಕೊಂಡು ಅರಣ್ಯ ಇಲಾಖೆಯ ವತಿಯಿಂದನೇ ವರ್ಷಕ್ಕೆ 2 LPG ಸಿಲಿಂಡರ್ಗಳನ್ನು ಪರಿಶಿಷ್ಟ ವರ್ಗ ಮತ್ತೆ ಪರಿಶಿಷ್ಟ ಜಾತಿ ಜನಾಂಗಗಳಿಗೆ ಉಚಿತವಾಗಿ ನಾವು LPG ಸಿಲಿಂಡರ್ಗಳನ್ನ ದೊರಕಿಸ್ತಾ ಇದ್ದೀವಿ. ಇದರಿಂದ ನಮಗೆ ಅವರು ಏನು ಅರಣ್ಯದ ಮೇಲೆ ಆಗ್ತಾ ಇದ್ದಂತ ಒಂದು ಪ್ರೆಷರ್ ಏನಿತ್ತು, ಅರಣ್ಯದ ಮೇಲೆ ಆಗ್ತಿದ್ದ ಒತ್ತಡ, ಅದು ಕಡಿಮೆ ಮಾಡಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತೆ ಇತರೆ ಹಿಂದುಳಿದ ವರ್ಗಗಳಿಗೂ ಸಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಕ್ರಮ ಕೈಗೊಂಡು ಅದನ್ನು ಸಹ ನಾವು ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಇದರಿಂದ ನಮಗೆ ಅರಣ್ಯದ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತೆ ಮಾನವ ವನ್ಯಜೀವಿ ಸಂಘರ್ಷನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಅನ್ಕೋತೀವಿ. ಇದಲ್ಲದೆ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಕ್ಕೆ ಅರಣ್ಯ ಇಲಾಖೆಯಿಂದ ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ಅಂತ ಫೌಂಡೇಶನ್ ಒಂದು ಈಗ ನೋಂದಾಯಿಸಿದೀವಿ. ಈ ಸೊಸೈಟಿ ಪ್ರತಿಷ್ಠಾನಕ್ಕೆ ನಾವೇನ್ ಅಂದ್ರೆ ಸರ್ಕಾರದ ವತಿಯಿಂದ ಅಲ್ಲ, ಇದಕ್ಕೆ ಖಾಸಗಿ CSR ಫಂಡ್ಸ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅವರು ಖಾಸಗಿ ಸಂಸ್ಥೆಗಳಿಂದ ಅನುದಾನಗಳನ್ನ ಸಂಗ್ರಹಿಸಿ ನಾವು ಎಲ್ಲಿ ಅರಣ್ಯ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ, ಈಗ ಉತ್ತರ ಕರ್ನಾಟಕದ ಕಡೆ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಎಲ್ಲೆಲ್ಲಿ ನಮಗೆ ಹೆಚ್ಚು ಉತ್ತರ ಕರ್ನಾಟಕಕ್ಕೆ ಪ್ರಮುಖತೆ ಕೊಟ್ಟು ಅರಣ್ಯನ ಬೆಳೆಸೋಕೆ ನಾವು ಇತ್ತೀಚೆಗೆ ಇದೊಂದು ಹವಾಮಾನ ಬದಲಾವಣೆಗೋಸ್ಕರ ಇಲಾಖೆಯಿಂದ ತೆಗೆದುಕೊಂಡಿರೋ ಪ್ರಕ್ರಿಯೆ ಆಗಿದೆ. ಇದಕ್ಕೆ ನಾವು ಹೆಚ್ಚು ಖಾಸಗಿ ಸಂಸ್ಥೆಗಳಿಂದ ಸಹಕಾರವನ್ನ, ಈ ನಮ್ಮ ಪ್ರತಿಷ್ಠಾನಕ್ಕೆ ಹೆಚ್ಚು ಖಾಸಗಿ ಸಂಸ್ಥೆ ವತಿಯಿಂದ ಸಹಕಾರನ ನಾವು ಈ ಮುಖಾಂತರ ಕೋರ್ಕೊಂಡು ನಮ್ಮ ಹವಾಮಾನ ಬದಲಾವಣೆಗೆ ಹೆಚ್ಚಾಗ್ತಾ ಇರೋದನ್ನ ತಡೆಗಟ್ಟುವಲ್ಲಿ ಅವರ ಒಂದು ಸಹಕಾರದಿಂದ ನಾವು ಅರಣ್ಯ ಇಲಾಖೆಯವರು ಶ್ರಮಿಸೋಣ ಅಂತ ಅವ್ರನ್ನ ಕೋರ್ತೇವೆ. ಅಂದ್ರೆ ಚೈತ್ರ ಅವರು, ತಾವು ಕ್ರಿಯಾ ಯೋಜನೆಯನ್ನ ಏನು ಹಮ್ಮಿಕೊಂಡಿದ್ದೀರಲ್ಲ, ಇದಕ್ಕೆ ಸಾರ್ವಜನಿಕರು ಕೂಡ ಕೈ ಜೋಡಿಸ್ರಿ ಅಂತ ತಾವು ಕೇಳ್ಕೊಳ್ತಾ ಇದ್ದೀರಿ. ಹೌದು ಸರ್. ಈಗ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸ್ ಮೂರ್ತಿ ಅವರು ಮಾತಾಡ್ತಾರೆ, ತಮ್ಮ ಅಭಿಪ್ರಾಯ ತಿಳಿಸಿ ಶ್ರೀನಿವಾಸ್ ಮೂರ್ತಿ ಅವರೇ. ಖಂಡಿತ ಸರ್, ಕಾರ್ಯಕ್ಷಮತಾ ಸೂಚಿಯಲ್ಲಿ ನಾಲ್ಕನೇ ಅಂಶ ಬಂದು ಒತ್ತುವರಿಯನ್ನ ತೆರವುಗೊಳಿಸುವಂತದ್ದು. ನಗರೀಕರಣ ಮತ್ತು ಕೈಗಾರಿಕೀಕರಣಕ್ಕಾಗಿ ಅರಣ್ಯದ ಮೇಲೆ ಹೆಚ್ಚು ಒತ್ತಡ ಬರ್ತಾ ಇದೆ, ಇದರಿಂದ ಅರಣ್ಯ ಭೂಮಿ ತುಂಬಾ ಕ್ಷೀಣಿಸ್ತಾ ಇದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಲವಾರು ಕಾಯ್ದೆಬದ್ಧ ಅವಕಾಶಗಳನ್ನು ಕಲ್ಪಿಸಿದೆ, ಜೊತೆಗೆ ಹಲವಾರು ಸಾರ್ವಜನಿಕರಿಗಾಗಿ ಉತ್ತೇಜನಕಾರಿ ಅಂಶಗಳನ್ನು ಪ್ರಕಟಿಸಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಒತ್ತುವರಿಯನ್ನ ತೆರವುಗೊಳಿಸ್ತಾ ಅವ್ರಿಗೆ ಪರ್ಯಾಯ ಮಾರ್ಗಗಳನ್ನ ಕೊಡುವಂತಹ ಪ್ರಯತ್ನಗಳು ನಡೆದಿವೆ. ಜೊತೆಗೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ ದೂರ ಸಂವೇದಿ ಕೇಂದ್ರದ ಮುಖಾಂತರ ಈ ಒಂದು ಒತ್ತುವರಿಗೆ ಸಂಬಂಧಪಟ್ಟಂಗೆ ಉಪಗ್ರಹ ಆಧಾರಿತವಾಗಿ ಮೌಲ್ಯಮಾಪನಗಳನ್ನ ಕೈಗೊಂಡು ತ್ವರಿತವಾಗಿ ಅದನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನಗಳನ್ನ ನಡೆಸಲಾಗ್ತಿದೆ. ಇನ್ನ ಐದನೇ ಕಾರ್ಯಸೂಚಿ ಬಂದು ಕಾಡ್ಗಿಚ್ಚು ಅಂತಂದ್ರೆ ಬೆಂಕಿಯನ್ನ ನಿಯಂತ್ರಿಸುವಂತದ್ದು. ಹವಾಮಾನ ಬದಲಾವಣೆ ಆಗ್ತಿದ್ದಂಗೆನೆ ಅರಣ್ಯದ ಮೇಲೆ ಒತ್ತಡ ಬರ್ತಾ ಇರ್ತದೆ, ಇದರಲ್ಲಿ ನೈಸರ್ಗಿಕವಾಗಿಯೂ ಬೆಂಕಿ ಆಗ್ತಾ ಇರ್ತದೆ, ಜೊತೆಗೆ ಮಾನವ ಕೆಲವು ಚಟುವಟಿಕೆಗಳನ್ನ ಕೈಗೊಂಡು ಅದರ ಮುಖಾಂತರವೂ ಕೂಡ ಬೆಂಕಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಈ ಎರಡೂ ಪ್ರಕರಣಗಳು ಅಂದ್ರೆ ನೈಸರ್ಗಿಕ ಮತ್ತು ಅನೈಸರ್ಗಿಕ ಪ್ರಕರಣಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಲವಾರು ಯೋಜನೆಗಳನ್ನ ಕೈಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದ್ರೂ ಕೂಡ ಮಾನವಾಧಾರಿತ ಬೆಂಕಿ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದನ್ನು ಸಹ ಕರ್ನಾಟಕ ದೂರ ಸಂವೇದಿ ಕೇಂದ್ರದ ಮುಖಾಂತರ ಮತ್ತೆ ಭಾರತೀಯ ಅರಣ್ಯ ಸರ್ವೇಕ್ಷಣಾ ಕಡೆಯಿಂದಲೂ ಕೂಡ ನಮಗೆ ಅವಶ್ಯಕ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯವಾಗಿ ಈಗ ಆಲ್ರೆಡಿ ನಮ್ಮ ಮೇಡಮ್ ಅವರು ಹೇಳಿದಂತೆ VFC ಸದಸ್ಯರು ಹಾಗೇನೆ ಸ್ಥಳೀಯ ವಾಚರ್ಮ್ಯಾನ್ಗಳು RFಗಳ ಮುಖಾಂತರ ಬೆಂಕಿಯನ್ನು ನಂದಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಕೊನೆಯ ಸೂಚಿ ಕಾಂಡವನಗಳನ್ನ ಹೆಚ್ಚಿಸುವಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿದೆ, ಭಾರತ ಸರ್ಕಾರ ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಕೆಲವು ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಇದರಲ್ಲಿ ವಿಶೇಷವಾಗಿ ನದಿ ಎಲ್ಲೆಲ್ಲಿ ಸಮುದ್ರಗಳನ್ನ ಸೇರುತ್ತೋ ಅಂತಹ ಭಾಗಗಳಲ್ಲಿ ವಿಶೇಷವಾದಂತಹ ಒಂದು ನೈಸರ್ಗಿಕ ಒಂದು ಅವಕಾಶ ಅಂತಾನು ಅನ್ಬಹುದು, ಮತ್ತು ಮಾನವನಿಗೆ ಒದಗಿಸಿರುವಂತ ಒಂದು ಸುಸ್ಥಿರ ಸಹಬಾಳ್ವೆ ಅಂತಾನು ನಾವು ಹೇಳಬಹುದು. ಈ ಕಾಂಡವನಗಳು ಪ್ರವಾಹಗಳನ್ನ ತಡೆಗಟ್ಟುತ್ತೆ, ಜೊತೆಗೆ ತಾಪಮಾನವನ್ನು ಕೂಡ ಸ್ಥಿರಗೊಳಿಸುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಬ್ಲೂ ಪ್ಯಾಕ್ ಅನ್ನುವಂತಹ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ. ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಈ ಎಲ್ಲ ಬೆಳವಣಿಗೆಯಿಂದಾಗಿ ಪ್ರವಾಸಿಗರು ಈ ಒಂದು ಕಾಂಡವನಕ್ಕೆ ಭೇಟಿ ಕೊಡ್ತಾರೆ, ಅಂತಹ ಸಮಯದಲ್ಲಿ ಪ್ಲಾಸ್ಟಿಕ್ ಅನ್ನ ಹಾಕ್ತಾರೆ, ಆ ಪ್ಲಾಸ್ಟಿಕ್ ಇಂದ ಮೀನು, ಏಡಿ ಮತ್ತು ಇತರೆ ಜಲಚರ ಪ್ರಾಣಿಗಳು ಸಂಕಷ್ಟಕ್ಕೆ ಈಡಾಗ್ತಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಬ್ಲೂ ಪ್ಯಾಕ್ ಯೋಜನೆಯಡಿ ಸ್ಥಳೀಯ ನಿವಾಸಿಗಳು ಪ್ಲಾಸ್ಟಿಕ್ ಅನ್ನ ಆಯ್ದು ರಿಸೈಕ್ಲಿಂಗ್ ಕಡೆಗೆ ಕಳಿಸ್ಕೊಡ್ತಾರೆ. ಇದರಿಂದ ಅವರಿಗೆ ಸಣ್ಣ ಪ್ರಮಾಣದ ಜೀವನೋಪಾಯಕ್ಕೂ ಕೂಡ ಹಣ ಗಳಿಕೆ ಸಾಧ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಕೇಶೋರ್ ಎನ್ನುವಂತಹ ಸೊಸೈಟಿಯನ್ನ ಸ್ಥಾಪಿಸಿದೆ. ಇದರ ಮುಖಾಂತರ ಜಾಗೃತಿಯನ್ನ ಮೂಡಿಸಲಾಗ್ತಿದೆ. ಎಲ್ಲೆಲ್ಲಿ ಕರಾವಳಿ ಪ್ರದೇಶಗಳು ಇವೆಯೋ, ಉದಾಹರಣೆಗೆ ಕಾಳಿ, ಅಘನಾಶಿನಿ ಇವೇ ಮೊದಲಾದ ನದಿಗಳ ತಟದ ಜನರಿಗೆ ತರಬೇತಿಯನ್ನ ನೀಡುತ್ತಾ ಅಲ್ಲಿನ ಕಾಂಡವನಗಳನ್ನ ಹೆಚ್ಚಿಸುವಂತಹ ಪ್ರಕ್ರಿಯೆಯಲ್ಲಿ ನಿರತವಾಗಿದೆ. ಅವರು ಯಾವ್ಯಾವ ರೀತಿಯಲ್ಲಿ ಇಲ್ಲಿ ತಮಗೆ ಪ್ರೋತ್ಸಾಹ ಮಾಡಬಹುದು ತಮ್ಮ ಯೋಜನೆಗೆ? ಈಗಾಗಲೇ ತಾವೆಲ್ಲರೂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ 6 ಕಾರ್ಯಕ್ಷಮತಾ ಸೂಚಿಗಳನ್ನ ತಿಳ್ಕೊಂಡಿರ್ತೀರಿ. ನೀವು ಈ 6 ಕಾರ್ಯಕ್ಷಮತಾ ಸೂಚಿಗಳಿಗೆ ಸಂಬಂಧಿಸಿದಂತೆ ಸಹಭಾಗಿತ್ವವನ್ನು ಸಹ ಹೊಂದಬಹುದು, ಮತ್ತೆ ಸಲಹೆಗಳನ್ನು ಕೂಡ ಅರಣ್ಯ ಇಲಾಖೆಗೆ ನೀಡಬಹುದಾಗಿದೆ. ಇದಕ್ಕೆ ಸಹಾಯವಾಣಿ ಕೂಡ 24 ಗಂಟೆಯೂ ಕೂಡ ಲಭ್ಯ ಇರುತ್ತೆ. ಸಹಾಯವಾಣಿ ಸಂಖ್ಯೆ 1926 26 ಸಾರ್ವಜನಿಕರು ಕರೆ ಮಾಡಿ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದು, ಕೆಲವು ಮಾಹಿತಿಯನ್ನು ನೀಡಬಹುದು. ಕಳ್ಳಬೇಟೆಗೆ ಸಂಬಂಧಿಸಿದಂತೆ ಬೆಂಕಿ ಪ್ರಕರಣಗಳು, ಅಂದ್ರೆ ಕಾಡಿನಲ್ಲಿ ಏನಾದರೂ ಬೆಂಕಿ ಅನಾಹುತ ಆಗ್ತಾ ಇದ್ರೆ ಒತ್ತುವರಿ, ಇವೇ ಮೊದಲಾದ ಮಾಹಿತಿಯನ್ನ ನೀಡಬಹುದು. ಇಲಾಖೆಯ ಜಾಲತಾಣ www.aranya.gov.in ಇದಕ್ಕೆ ಭೇಟಿ ನೀಡಿ ಇಲಾಖೆಯ ಕಾಯ್ದೆಗಳು, ನಿಯಮಗಳು ಇವೆಲ್ಲವನ್ನ ತಿಳಿದುಕೊಳ್ಳಬಹುದು. ಅರಣ್ಯದ ವಿಧಗಳು, ಅಳಿವಿನಂಚಿನಲ್ಲಿರುವ ಜೀವ ಸಂಕುಲಗಳು, ಸಸಿಗಳು, ಇವೇ ಮೊದಲಾದ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಈ ನರ್ಸರಿ ವೇದಿಕೆಯ ಮೂಲಕ ಲಭ್ಯವಿರುವ ಸಸಿಗಳನ್ನು ಖರೀದಿಸಬಹುದು. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ತಾವು ಬಳಸಬೇಕಾದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನ ಹೇಳ್ತೇನೆ, ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ, ಇದು ವಾಟ್ಸಪ್ ಮೊಬೈಲ್ ಸಂಖ್ಯೆ ಇರ್ತದೆ ನೋಡಿ, 9342063488. ಇನ್ನೊಮ್ಮೆ ಕೇಳಿ, 9342063488. ಇಮೇಲ್ ವಿಳಾಸ dcc-empri@karnataka.gov.in. ಈ ಮೊಬೈಲ್ ಸಂಖ್ಯೆಗೆ ತಾವು ವಾಟ್ಸಪ್ ಮೆಸೇಜ್ ಅನ್ನ ಕಳಿಸಬಹುದು, ಆ ರೈತ ಬಾಂಧವರು ಕಳಿಸಬಹುದು, ಮತ್ತೆ ಸಾರ್ವಜನಿಕರು ಕೇಳುಗರು ಕೂಡ ತಮಗನಿಸಿದ ಈ ಒಂದು ಪರಿಸರ ಬದಲಾವಣೆಯ ಒಂದು ಸಂರಕ್ಷಿಸುವ ನಿಟ್ಟಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಸವಾಲು ಎದುರಿಸುವ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮೆಸೇಜ್ ಮೂಲಕ ನಮ್ಗೆ ಕಳಿಸ್ಕೊಟ್ರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಉತ್ತರವನ್ನು ಕೂಡ ಕೊಡೋರಿದ್ದಾರೆ. ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ವತಿಯಿಂದ ಕೆಲವೊಂದು ಉಪಯುಕ್ತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಗ್ರಾಮ ಅರಣ್ಯ ಸಮಿತಿಯವರು ಅವರು ಕೈಗೊಂಡ ಕೆಲವು ವಿಚಾರಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ, ಕೇಳೋಣ. ಗ್ರಾಮ ಅರಣ್ಯ ಸಮಿತಿ ಸಂಪುಗಳು ಗಣಪತಿ ರಮಣ ಮಾತಾಡುವವರು. ನಮಸ್ಕಾರ. ಆದ ಕೆಲಸ ಕಾರ್ಯಗಳು, ಒಟ್ಟು ಕುಟುಂಬಗಳು 180, 110 ಕುಟುಂಬಗಳಿಗೆ LPG ಗ್ಯಾಸ್ ಕೊಡಲಾಗಿದೆ, 110 ಕುಟುಂಬಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ತರಬೇತಿ ಕೊಡಲಾಗಿದೆ, 70 ಕುಟುಂಬಗಳಿಗೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ತರಬೇತಿ ಕೊಟ್ಟು ಪೆಟ್ಟಿಗೆ ಕೊಡಲಾಗಿದೆ, 10,000 ಗಿಡಗಳನ್ನು ನೆಟ್ಟು ದೇವರ ಕಾಡು ನಿರ್ಮಾಣ ಮಾಡಿ ಬೇಲಿ ಮಾಡಲಾಗಿದೆ, 300 ಅಪ್ಪೆ ಗಿಡಗಳನ್ನು ನೆಟ್ಟು ಬೇಲಿ ಮಾಡಿ ನಿರ್ವಹಣೆ ಮಾಡ್ತಾ ಬಂದಿದ್ದು ಇರುತ್ತದೆ. ಹಾಗೂ ಎಲ್ಲ ಕುಟುಂಬಗಳಿಗೂ ಸಿಮೆಂಟ್ ಸೀಟು ಕಂಬಗಳನ್ನು ಒದಗಿಸಲಾಗಿದೆ, 33 ಕುಟುಂಬಗಳಿಗೆ ಅಲ್ಲಿಗೆ ತರಬೇತಿ ಕೊಟ್ಟು ಮೆಷಿನ್ ಕೊಡಲಾಗಿದೆ, ಸಿಸಿ ಕ್ಯಾಮ್ರಾ ಅಳವಡಿಸಲಾಗಿದೆ. ಅದು ಅಲ್ಲದೆ ಇವೆಲ್ಲ ಕೆಲಸ ಕಾರ್ಯಗಳಾಗಿದ್ದರಿಂದ ಗ್ರಾಮದ ಅಭಿವೃದ್ಧಿ ಒಳ್ಳೆ ಆಗಿದೆ, ಮತ್ತೆ ನೀರಿನ ಮಟ್ಟ ಸುಧಾರಿಸಿದೆ, ಎಲ್ಲ ಕೆಂಗುಗುಂಡಿ ಕೆರೆಗಳನ್ನು ನಿರ್ಮಾಣ ಮಾಡಲಾಗಿದೆ, ಅದರಿಂದ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಗ್ರಾಮದಲ್ಲಿ ಯಾವುದೇ ಬೆಂಕಿ ಇರಲಿ, ಕಳ್ಳತನ ಇರಲಿ, ಯಾವುದೇ ಊರಿನ ಸಹಕಾರದೊಂದಿಗೆ ಎಲ್ಲವೂ ಸಮಗ್ರವಾಗಿ ಕಡಿಮೆಯಾಗ್ತಾ ಬಂದಿದ್ದು ಇರ್ತದೆ. ಕೂರ್ಸೆ ಗ್ರಾಮ ಅರಣ್ಯ ಸಮಿತಿ, ನಾವು 2007 ಸ್ಟಾರ್ಟ್ ಆಗಿರುವಂತ VFC. ಅಲ್ಲಿಂದ ನಾವು ಅಧ್ಯಕ್ಷ ಆಗಿದ್ದೇವೆ. ಪ್ರತಿ 5 ವರ್ಷಕ್ಕೊಂದ್ಸರಿ ನಾವು ಚುನಾವಣೆಯಾಗಿ ನಾವು ಆಯ್ಕೆಯನ್ನು ಮಾಡ್ತಾ ಇದ್ದೇವೆ. 10 ವರ್ಷಕ್ಕೊಂದ್ಸರಿ IMP ಪ್ಲಾನ್ಗಳನ್ನು ರಿನ್ಯೂ ಮಾಡ್ತಾ ಇದ್ದೇವೆ. ನಮಗೆ VDF ನಲ್ಲಿ ನಾವು ಸಾಮೂಹಿಕ ಡ್ರೈಯರ್ ಅನ್ನ ಮಾಡಿದ್ದೇವೆ, ಇದರಿಂದ ನಮ್ಮಲ್ಲಿ ಉಪ್ಪಿಗೆ ಹುಳಿಯನ್ನು ಒಣಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಸಾಮಾನ್ಯ 80% ಕಟ್ಟಿಗೆಯನ್ನು ಸಾಂಪ್ರದಾಯಿಕವಾಗಿ ಒಣಗಿಸೋದಕ್ಕೆ ಎಷ್ಟು ಉಪಯೋಗಿಸ್ತಿದ್ರೆ ಅದಕ್ಕಿಂತ 80% ಕಟ್ಟಿಗೆಯನ್ನು ಉಳಿಸ್ತೇವೆ, ಮತ್ತೆ ಇದರಲ್ಲಿ ಅಡಿಕೆಯನ್ನು ಡ್ರೈಯರ್ ಮಾಡ್ತೇವೆ. ಅದರ ಹೊರತುಪಡಿಸಿ ನಾವು VDF ನಲ್ಲಿ ಪ್ರತಿ ಮನೆಗಳಿಗೆ ಅಸ್ತ್ರವಲೆಗಳನ್ನ, ಬಚ್ಚಲ ಅಸ್ತ್ರವಲೆಗಳನ್ನ, ಸಿಮೆಂಟ್ ಶೀಟ್ಗಳನ್ನ, ಕಬ್ಬಿಣದ ಶೀಟ್ಗಳನ್ನ ಎಲ್ಲ ಕೊಟ್ಟಿದ್ದೀವಿ. ಹಾಗೇನೆ ನಾವು ಹೆನ್ಸ್ ಬೇಲಿ ಯೂನಿಟ್ ಕೃಷಿ ಭೂಮಿಗಳಿಗೆ ಕೊಟ್ಟು ಅರಣ್ಯದ ಪ್ರಾಣಿಗಳ ಒತ್ತಡವನ್ನು ಕಡಿಮೆ ಮಾಡಿದ್ದೀವಿ. ಆ ನಂತರದಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ಮಾಡಿದ್ದೀವಿ, ಮತ್ತೆ ಅವರ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ಹೊಲಿಗೆ ತರಬೇತಿ, ಕೋಳಿ ಸಾಕಾಣಿಕೆ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ SHGಗಳಿಗೆ ನಾವು ಹಣವನ್ನು ನೀಡಿದ್ದೇವೆ, ಸುತ್ತು ನಿಧಿಯಿಂದ ಸಾಲವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆ ನಂತರ ಕಂಪ್ಯೂಟರ್ ಅನ್ನು ನೀಡಿದ್ದೇವೆ, ಕಂಪೌಂಡ್ ವಾಲ್ ಮಾಡಿಕೊಟ್ಟಿದ್ದೇವೆ. ಹಾಗೇನೆ ಅಂಗನವಾಡಿಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ, ಜಾರು ಬಂಡೆ ಈ ತರದನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಇನ್ನು VFDF ನಲ್ಲಿ ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ. ಅದರಲ್ಲಿ ಇಂಗು ಗುಂಡಿಗಳು, ಇಂಗು ಕೆರೆಗಳು ಹಾಗೂ ಔಷಧೀಯ ಸಸ್ಯ ವನಗಳನ್ನು ಪ್ಲಾಂಟೇಶನ್ ಅನ್ನು ಮಾಡಿದ್ದೇವೆ, ಬೆತ್ತದ ಪ್ಲಾಂಟೇಶನ್ ಗಳನ್ನ ಮಾಡಿದ್ದೇವೆ. ಇದರಿಂದಾಗಿ ಏನಾಗಿದೆ, ಜನರಲ್ಲಿ ಸಾಕಷ್ಟು ಅರಣ್ಯದ ಮೇಲೂ ಒತ್ತಡನೂ ಕಡಿಮೆ ಆಗ್ತಾ ಇದೆ, ಜೊತೆಯಲ್ಲಿ ಅವರಲ್ಲಿ ತಿಳುವಳಿಕೆನೂ ಬರ್ತಾ ಇದೆ, ಜೊತೆಯಲ್ಲಿ ಅವರ ಆರ್ಥಿಕ ಅಭಿವೃದ್ಧಿಯು ಚೆನ್ನಾಗಾಗಿದೆ. ಅವರು ಬೆಂಕಿ ತಡೆ ಇದ್ರ ಸಂದರ್ಭಗಳಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಸೇರಿಕೊಂಡು ಯಾವುದೇ ರೀತಿಯ ಬೆಂಕಿ ಬೀಳದೇ ಇರುವಂತದ್ದು, ಅರಣ್ಯದ ಮೇಲೆ ಯಾವುದೇ ರೀತಿಯ ಅತಿಕ್ರಮಣಗಳಾಗದಂತ ನಾವು ಗ್ರಾಮಸ್ಥರು ತಡೀತಾ ಇದ್ದೇವೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇದುವರೆಗೆ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಪ್ರಿಯ ಕೇಳುವರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 7:16:56. ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು. ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ. ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ. ಹೆಂಡ ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ತೋಟಗಾರಿಕೆ ಇಲಾಖೆನ ಅಂಗಸಂಸ್ಥೆಯಾದ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಸಂಸ್ಥೆನ ಕಡೆಯಿಂದ ಮಡಿಕೇರಿನ ಪೋಸ್ಟ್ ಆಫೀಸ್ ಎದುರಲಿರುವ ಹೈಟೆಕ್ ಮಾರಾಟದ ಅಂಗಡಿನ ಆವರಣದಲ್ಲಿ ಇಂದಿಂದ ಇದೇ ತಿಂಗಳ 26ನೇ ತಾರೀಕು ಮುಟ್ಟ ನಡೆಯಕ್ಕಿರುವ ಮಾವು ಮತ್ತು ಹಲಸು ಮೇಳಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರಾದ ಎಚ್.ಆರ್. ಯೋಗೇಶ್ ನಾವು ನೈಸರ್ಗಿಕವಾದ ಮಾಗಿದ ಕಾರ್ಬೈಡ್ ಹಾಕದ ಹಣ್ಣುಗಳನ್ನ ರೈತರಿಂದ ತಕೊಂಡು ಸೀದಾ ಗ್ರಾಹಕರಿಗೆ ಮಾರಾಟ ಮಾಡುವುದು ಈ ಮೇಳದ ಉದ್ದೇಶ ಆಗಿದ್ದು ಸರಿಯಾದ ಬೆಲೆಗೆ ನೇರ ಮಾರಾಟ ಮಾಡುವೆ. ಮಳಿಕೆಲಿ ಮಲಗೋವಾ, ಸಿಂಧೂರಿ, ರಸಪೂರಿ, ತೋತಾಪುರಿ, ಬಾದಾಮಿ, ಮಲ್ಲಿಕಾ ಹಣ್ಣುಗ ಇದ್ದು ಜಿಲ್ಲೆನ ಜನ ಇದರ ಪ್ರಯೋಜನ ಪಡ್ಕೊಳಕು ಅಂತ ಹೇಳ್ದು. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಮಡಿಕೇರಿ, ಸಂಪಾಜೆ, ಭಾಗಮಂಡಲ ಮತ್ತು ನಾಪೋಕ್ಲು ಹೋಬಳಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 11.4 HP ಪವರ್ ಟಿಲ್ಲರ್ನ ರಿಯಾಯಿತಿ ಬೆಲೆಯಲ್ಲಿ ಕೊಡ್ತಿದ್ದು. ಆಸಕ್ತಿ ಇರೋ ಆಧಾರ್ ಕಾರ್ಡ್, RTC, ಬ್ಯಾಂಕ್ ಪಾಸ್ಪುಸ್ತಕ, ಪಾಸ್ಪೋರ್ಟ್ ಅಳತೆನ 2 ಫೋಟೋ, ಅಫಿಡವಿಟ್ ಮತ್ತು ಜಾತಿ ಪ್ರಮಾಣ ಪತ್ರ ಒಪ್ಪಿಸಿ ಇದರ ಪ್ರಯೋಜನ ಪಡ್ಕೊಳಕ್ಕೆ. ಹಾಗೆ ಯಂತ್ರದ ಮುಖಾಂತರ ಭತ್ತದ ನಾಟಿ ಮಾಡಿಕೊಂಬ ರೈತರಿಗೆ ಹೆಕ್ಟೇರ್ಗೆ 9,000 ರೂಪಾಯಿನಂಗೆ ಮಡಿಕೇರಿ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹ ಹಣ ಕೊಡ್ತಿದ್ದು. ಗದ್ದೆನ RTC, ಆಧಾರ್, ಬ್ಯಾಂಕ್ ಪುಸ್ತಕ ಮತ್ತು 1 ಫೋಟೋದೊಟ್ಟಿಗೆ ಅರ್ಜಿ ಕೊಡಕ್ಕಂತ ಗೊತ್ತಾಯ್ತು. ದೇಸಿ ಬೆಳೆಗಳ ಸಂರಕ್ಷಣೆ ಮತ್ತು ಉತ್ತೇಜನೆ ಕಾರ್ಯಕ್ರಮದಡಿಲಿ ದೇಸಿ ತಳಿಗಳ ಸಂರಕ್ಷಣೆಗೆ ಸರ್ಕಾರದ ಕೃಷಿ ಇಲಾಖೆ ಪ್ರೋತ್ಸಾಹ ಹಣ ಕೊಡ್ತಿದ್ದು. ಆಯಾಯ ಪ್ರದೇಶಗಳಲ್ಲಿ ರೈತರು ತಲೆಮಾರುಗಳಿಂದ ಸ್ಥಳೀಯ ಕೃಷಿ ಪದ್ಧತಿನಂಗೆ ಬೆಳೆಸುವ ಬೆಳೆಗಳನ್ನ ದೇಸಿ ತಳಿಗಂತ ಗುರುತು ಮಾಡ್ತಿದ್ದು. ಭತ್ತ, ಗೋಧಿ, ಹುರುಳಿ, ತೊಗರಿ, ಅವರೆ, ಎಳ್ಳು, ನವಣೆ, ಸಾಮೆ, ಗೋಧಿ ಹಿಂಗೆ ದೇಸಿ ತಳಿಗಳನ್ನ ಬೆಳೆದು ಸಂರಕ್ಷಣೆ ಮಾಡ್ತಿರುವ ರೈತರು ಇದೇ ತಿಂಗಳ 31ನೇ ತಾರೀಕಿನೊಳಗೆ ತಾವು ಬೆಳೆಯುವ ಬೆಳೆಗಳ ವಿವರದೊಟ್ಟಿಗೆ ಕೃಷಿ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಪ್ರೋತ್ಸಾಹ ಹಣ ಪಡ್ಕೊಳಕ್ಕೆ. ಹೆಚ್ಚಿನ ಮಾಹಿತಿ ಬೇಕರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡ್ಕೊಳಕ್ಕೆ ಅಂತ ಕೃಷಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಇಂದು ಹೊತ್ತಾರೆ 10:30 ಮಡಿಕೇರಿನ ಮಹದೇವಪೇಟೆನ ಹತ್ತಿರದ ಬನ್ನಿ ಮಂಟಪದ ಗಾಂಧಿ ಮೈದಾನ ಮುಟ್ಟ ನಮ್ಮ ನೆಮ್ಮದಿಗಾಗಿ ಹಗಲು ಇರುಳಂತೇಳದೆ ದೇಶ ಕಾಯುವ ಯೋಧರಿಗೆ ಗೌರವ ಒಪ್ಪಿಸಿಗಾಗಿ ಆಪರೇಷನ್ ಸಿಂಧೂರು ವಿಜಯೋತ್ಸವ ಮೆರವಣಿಗೆ ನಡೆದು. ರಭಸಂದ ಸುರಿತಿದ್ದ ಮಳೆಯಲ್ಲಿ ನಿವೃತ್ತ ಸೇನಾ ಯೋಧರು, ಹಿರಿಯರು, ಮಕ್ಕ, ಹೆಣ್ಣು ಜನ ರಾಷ್ಟ್ರಧ್ವಜ ಹಿಡ್ಕೊಂಡು ತಿರಂಗಾ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ಕೊಡಗಿನವರ ದೇಶಾಭಿಮಾನ ಮೆರೆದು. ಇಂಜಿನಿಯರಿಂಗ್ ಸೇರಿದಂಗೆ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಿಗೆ ನಡೆದ ಪ್ರವೇಶ ಪರೀಕ್ಷೆ CET ರಿಸಲ್ಟ್ ನಾಳೆ ಪ್ರಕಟ ಆದೆ ಅಂತ ಗೊತ್ತಾಯ್ತು. ಆನಿಮಲ್ ರಿಲೀಫ್ ಕೊಡಗು ARK ಸಂಸ್ಥೆ ಕೊಡಗು ಜಿಲ್ಲೆ ಇವರಿಂದ ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮದ ಸರ್ಕಾರಿ ಹೈಸ್ಕೂಲ್ ಆವರಣದಲ್ಲಿ ನಾಳೆ 24ನೇ ತಾರೀಕು ಮತ್ತು ನಾಳ್ದು 25ನೇ ತಾರೀಕು ಶನಿವಾರ ಆಯ್ತಾರದಂದು ಬೀದಿ ನಾಯಿಗಳಿಗೆ ಪುಕ್ಸಟೆ, ಸಂತಾನಹರಣ, ಶಸ್ತ್ರಚಿಕಿತ್ಸೆ ಮತ್ತು ರೇಬಿಸ್ ವಿರುದ್ಧ ಲಸಿಕೆ ಶಿಬಿರ ಏರ್ಪಾಡಾಗಿದ್ದು ಆಸಕ್ತಿ ಇರೋ ಇದರ ಪ್ರಯೋಜನ ಪಡ್ಕೊಳಕ್ಕಂತ ಗೊತ್ತಾಯ್ತು. ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ MA ನಿರಂಜನ್, ಸೌಮ್ಯ ದಂಪತಿಗಳ ಮಂಗ ತನ್ಮಯ್ SLC ರಿಸಲ್ಟ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಪಡ್ಕೊಂಡಿತ್ತು. ಇದೀಗ ಮತ್ತೆ ಮರುಮೌಲ್ಯಮಾಪನದಲ್ಲಿ 625 ಮಾರ್ಕ್ ತಕೊಂಡು ರಾಜ್ಯಕ್ಕೆ ಸುರುಣ ಸ್ಥಾನ ಪಡ್ಕೊಂಡಿದ್ದು. ಈ ಹೈದ ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿ. 2025-26 ಸಾಲಿನ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಮಟ್ಟದ ಸಾಂಸ್ಕೃತಿಕ ಪೈಪೋಟಿಲಿ ಭರತನಾಟ್ಯ, ಕೂಚಿಪುಡಿ ಮತ್ತು ಒಡಿಸ್ಸಿ ವಿಭಾಗಲಿ ಜಿಲ್ಲೆನ ಕುದುಕುಳಿ ಮಿಲನ ಭರತ್ ಪ್ರಶಸ್ತಿ ಪಡ್ಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗೋಳು. ಹಾಗೆ ಮಡಿಕೇರಿ ತಾಲೂಕು ಪಂಚಾಯತಿನ ಹುಸೇನ್ ಮುಲ್ಲಾ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಪೈಪೋಟಿಲಿ ರಾಜ್ಯಕ್ಕೆ ಸುರುಣ ಸ್ಥಾನ ಪಡ್ಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗೋಳು. ಅಲ್ಲದೆ ಫ್ರೀಸ್ಟೈಲ್ ಈಜು 50 ಮೀಟರ್ಲಿ ಕಂದಾಯ ಇಲಾಖೆನ ಹರೀಶ್ ಕುಮಾರ್ನವು ರಾಜ್ಯಕ್ಕೆ ಸುರುಣ ಸ್ಥಾನ ಪಡ್ಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ನಿಧಾನ ಸುದ್ದಿ. ಸಿದ್ದಾಪುರ ಇಂಜಲಗೆರೆ ಗ್ರಾಮ ಕಾರಳಂದ ಕಂಜಿತಂಡ ಅಯ್ಯಪ್ಪ ಅಂಡ ಪೊಣ್ಣು ರಾಣಿ ಅಯ್ಯಪ್ಪ ಎಂಗ ಇಂದು ಮಜ್ಜಣ ದಂಡಗಟ್ಟೆಗೆ ಮರಣಪಟ್ಟಿತ್ತು. 9 ಬೈತ್ರ ಕಂಜಿತಂಡ ರಾಣಿ ಅಯ್ಯಪ್ಪ ಎಂಡ ತಾಮನೆ ಅಪ್ಪಾರಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣತ್ರ ಮೀದ ಇಂಜಲಗೆರೆ ಸ್ವಂತ ಮನೆಯಲ್ಲಿ ನಡ್ಪ. ಭಾರತೀಯ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ ಕೊಡಗು. ಇಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ಇಬಿಎಸ್ಸಿ, ಇಬಿಎಂಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಸ್ಕೂಲ್ ಟಾಪರ್ಸ್ ಹಾಗೂ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಅಚೀವರ್ಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಚೀವರ್ಸ್ ಗಾಗಿ ಸ್ಪೆಷಲ್ ಸ್ಕಾಲರ್ಶಿಪ್, ಫ್ರೀ ಶಿಪ್ಸ್ ಮತ್ತು ಫ್ರೀ ಕನ್ಸೆಷನ್ ಸೌಲಭ್ಯ. ಬೆಸ್ಟ್ ಸ್ಪೋರ್ಟ್ಸ್ ಅಮ್ಯುನಿಟೀಸ್ ಹಾಗೂ ಗರ್ಲ್ಸ್ ಮತ್ತು ಬಾಯ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್, ಎಕ್ಸ್ಕ್ಲೂಸಿವ್ JEE, ನೀಟ್, ಸಿಇಟಿ ಮತ್ತು ಎನ್ಡಿಎ ಕೋಚಿಂಗ್ ಜೊತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611155457. ಪಾಲೂರು ಗ್ರಾಮದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಅಮ್ಮನೂರು ದೇವಿಯ ವಾರ್ಷಿಕೋತ್ಸವ ನಾಳೆ ಶನಿವಾರ ನಡೆಯಲಿದೆ. ಪೂರ್ವಾಹ್ನ 11 ಗಂಟೆಗೆ ಜಳಕಕ್ಕೆ ಹೋಗುವುದು, ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ಹರಕೆ ಒಪ್ಪಿಸುವುದು, 1 ಗಂಟೆಗೆ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಉಡವ ಒಕ್ಕೊಡಕ್ಕೊಡ ನಡುವೆ ಇದೇ ಆದ್ಯವಾಯ್ತು ತೂಚಮಕೇರಿ ಗ್ರಾಮಗಳಂಗನ ಪೆಮ್ಮಂಡ ಒಕ್ಕಕಾರ ತೋಕನಮೇನ ನರ್ತಿಯನುಂಡು. ಇದೇ ದಂಡಾರ್ತಿರುವ ತಂಜನೆ ಜೂನ್ 7 ಪಿಂಜ 8 ಅಂದು ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಳಿಪುರಮಲ್ಲಿ ನಡಪ. ಈ ತೋಕನ ಮೇಲೆ ಕೊಡವ ಒಕ್ಕಕಾರ 6 ಸಂಖ್ಯೆಯಲ್ಲಿ ಕೂಡಿ ಆಡಿದ್ದು ತೋಕನಮೇನ ಚಾಯೋಡೆ ನಡೆಸುವ ಅವಕಾಶ ಮಾಡಿದ್ದರೊಂದು ಪೆಮ್ಮಂಡ ಒಕ್ಕಕಾರ ಕೇಟವದಲತೆ ಓರ್ವ ಒಕ್ಕ ತಿಂಜ 4 ತಂಡತ್ನ ನೋಂದಾವಣೆ ಮಾಡಿಯವರು. ಓರ್ ತಂಡತ್ ದಂಡಾಳು ಪೈಪೋಟಿ ಕುಳಿಯಲು ಎಂಟ್ರಿ ಫೀಸ್ ಓರ್ ತಂಡಕ್ಕೆ 1000 ರೂಪಾಯಿ. ಪೆದ ನೋಂದಾವಣೆಗೆ ಆಖಿರಿ ನಾಳು ಜೂನ್ 3 ಇಂದು ಅರಿವಿಕೆ ತಂದಿತ್ತು. ಏರ ವಿವರಕ್ಕೆ 9944357517 9689 ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ವಿರಾಜಪೇಟೆಯ ಎನ್ವಿಎಫ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯಶಸ್ವಿ 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಆ ಪ್ರಯುಕ್ತ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿಸುವಾಗ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಆಫರ್ಗಳು ಇದೆ. ಮೇ 1 ರಿಂದ 31 ರವರೆಗೆ ಖರೀದಿಗಾಗಿ ಬನ್ನಿ ಎನ್ವಿಎಫ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪಲ್ ರೋಡ್, ಪಂಜರಪೇಟೆ, ವಿರಾಜಪೇಟೆ. ಶೂಸ್ ಸ್ಲಿಪ್ಪರ್ ಗಳ ಪ್ರತಿಷ್ಠಿತ ಕಂಪನಿಯಾದ ಬಾಟಾ ಶೂಸ್ ಸ್ಟೋರ್ ಇದೀಗ ನಿಮ್ಮ ವಿರಾಜಪೇಟೆ ಮತ್ತು ಗೋಣಿಕೊಪ್ಪ ನಗರದಲ್ಲಿ ಶುಭಾರಂಭಗೊಂಡಿದೆ. ಸ್ಕೂಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ರೀತಿಯ ಶೂಸ್ ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯವಿದೆ. ಭೇಟಿಕೊಳ್ಳಿ ಬಾಟಾ ಶೂಸ್ ಸ್ಟೋರ್ ಆಪೋಸಿಟ್ ಸರ್ನಿಟಿ ಹಾಲ್ ಪಂಜರಪೇಟ್ ವಿರಾಜಪೇಟೆ ಮತ್ತು ಆಪೋಸಿಟ್ ವಿಶಾಲ್ ಮಾರ್ಟ್ ಮೈಸೂರು ರೋಡ್ ಗೋಣಿಕೊಪ್ಪ. ಕಾಲ್ ಪ್ರೊಪರೈಟರ್ಸ್ ಕರವಟ್ಟಿ ರಮೇದಪ್ಪ 9901944322, ಚಟ್ಟಂಗಡ ಚಿನ್ನಪ್ಪ 9686702000. ಇದೇ 22ರಂದು ಗುರುವಾರ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದ ಕಡೆಮಾಡ ಕುಟುಂಬದ ಮದುವೆಯ ಗಂಗಾ ಪೂಜೆಯ ಸಂದರ್ಭ ನಾಮೇರ ಮುದ್ದಯ್ಯನವರಿಗೆ ಸೇರಿದ ಅಂದಾಜು 2 ಪೌನಿನ ಚಿನ್ನದ ಸರ ಕಳೆದು ಹೋಗಿದೆ. ಮಾಹಿತಿ ಸಿಕ್ಕವರು ದಯವಿಟ್ಟು ಸಂಪರ್ಕಿಸಿ ಮೊಬೈಲ್ 7022281332, ಮತ್ತೊಮ್ಮೆ 7022281332. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ, ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಅನ್ರುಳ್ಳ, ಮಾಚಿಮಾಡ ಹರ್ಷ, ದೇವಯ್ಯ. ಪಾಕಿಸ್ತಾನದ ಭಯೋತ್ಪಾದಕಂಗಡ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರತ್ರ ಯಶಕ್ಕೆ ಕಾರಣಕರ್ತಗಳನ್ನು ಭಾರತೀಯ ಪಟ್ಟಾಳತ್ರ ಭೂ ವಾಯುಪಿಂಜ ನೌಕಾಸೇನೆಯ ಪಟ್ಟಾಳಕಾರಕ್ಕೆ ಗೌರವ ಒಪ್ಪಿಸಿಡುವ ನಿಟ್ಟಿಲು ಮಡಿಕೇರಿಯಲ್ಲಿ ಇಂದು ಸಿಂಧೂರ ವಿಜಯೋತ್ಸವ ನಡೆದದ್ದು. ಮಡಿಕೇರಿ ಬನ್ನಿ ಮಂಟಪತಿಂಜ ಗಾಂಧಿ ಪರಂಬುಕೆತನ ಮಳೆರ ನಡುವೆ ನಡೆದ ಮೆರವಣಿಗೆಯಲ್ಲಿ ಪಟ್ಟಾಳತ್ರ ನಿವೃತ್ತ ಅಧಿಕಾರಿಯ ಆಮಕ್ಕ ಪೊಮ್ಮಕ್ಕಪ್ಪಯ್ಯಮಕ್ಕ ಭಾರತೀಯ ಪಟ್ಟಾಳಕ್ಕೆ ಧನ್ಯವಾದ ಒಪ್ಪಿಸಿಡುವ ಘೋಷಣೆಯೊಡೆ ಮುಟ್ಟು ಇಟ್ಟದ್ದು. ಮೆರವಣಿಗೆಯಲ್ಲಿ 300 ಅಡಿ ಉದ್ದತ್ರ ರಾಷ್ಟ್ರವಜ ಜನರ ಮನಸ್ಸು ಗದ್ದತ್ತು. ಗಾಂಧಿ ಪರಂಬಲು ಬಯಂಜ ನಡೆದ ಸಭಾ ಕಾರ್ಯಕ್ರಮದ ಕೂಡಿಯರ್ತಕ್ಕೆ ಬಂದ ಸಂಸದಗಳನ್ನ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇಶತ್ರ ಹದ್ದನ ಕಾತಂಡು ಉಳ್ಳ ಪಟ್ಟಾಳಕಾರುಂಡು ನಂಗ ಮನೆಯಲ್ಲಿ ನೆಮ್ಮದಿಯಾಯ್ತು ವರವಕ್ಕೆ ಸಾಧ್ಯ ಆಯನುಂಡು ಅನ್ನಾಯ್ತು. ಪಟ್ಟಾಳಕಾರಕ್ಕೆ ಗೌರವ ಉಪ್ಪಿಚಿಡುವುದು ನಂಗಡ ಆದ್ಯ ಕರ್ತವ್ಯ ಅಂದು ಅಣ್ಣಿತ್ತು. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಪಾಂಡ ಮೂಲಕ ಭಾರತ ದೇಶದ ಅಶಾಂತಿನ ಸೃಷ್ಟಿ ಮಾಡಿರುವ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರತ್ರ ಮೂಲಕ ಸರಿಯಾದ ಬುದ್ಧಿ ಪಡಪಚಿಟ್ಟಿತ್ತೆಂದು ಅರಿಚಿಟ್ಟಿತು. ಕಾರ್ಯಕ್ರಮದ ಕೂಡಿಯಡಿತಿಂದ ಖನಪಟ್ಟವು ಭಾರತೀಯ ಪಟ್ಟಾಳತ್ರ ಸಾಮರ್ಥ್ಯತರ ಮೀದ ಪೆರೆಮೆರೆತಕ್ಕೆ ಬರಂದತ್ತು. ಜಿಲ್ಲೆಯಲ್ಲಿ ಮಳೆಗಾಲ ತಾಪ ಸಮಸ್ಯೆ ನೆನಪಿಚಿಡುವಕ್ಕ ಚೆಸ್ಕಾಂ ಬೋಣಿಯ ಮುನ್ನೆಚ್ಚರಿಕೆ ಕ್ರಮ ಎಡುತ್ತಿತ್ತು ಎಂದು ನಿಗಮದ ಅಧ್ಯಕ್ಷಗಳನ್ನ ರಮೇಶ್ ಬಂಡಿ ಸಿದ್ದೇಗೌಡ ಅರಿಚಿಟ್ಟು. ಮಡಿಕೇರಿಯ ಚೆಸ್ಕಾಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ತಗ್ಗು ಪರಂದ ಅವು ಮಳೆಗಾಲದ ಕರೆಂಟ್ ಸರಬರಾಜು ತಾಪ ಸಮಸ್ಯೆ ಕಮ್ಮಿ ಮಾಡುವಕ್ಕ ಇಲಾಖೆಯ ಆದಾಯದಲ್ಲಿ ಎಡುತ್ತ ಕ್ರಮತ್ರ ಮಾಹಿತಿಯನ್ನು ಕೊಡ್ತಂಡು ಕರೆಂಟ್ನೊಂದು ಅಪಘಾತದ ತಪ್ಪಿಸಿಟ್ಟಿತ್ತು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ಕೊಡಪನ್ನಿಟ್ಟಲು ಅಧ್ಯಯನ ಲೈನ್ಮೆನ್ ಪಿನ್ನ ಗ್ಯಾಂಗ್ ನಿಯೋಜನೆ ಮಾಡಿತ್ತು ಎಂದು ಅರಿಚಿಟ್ಟು. ಮಿನ್ಯಕ ತಕ್ಕ ಪರಂದಿದ್ದು ಮಳೆಗಾಲಕ್ಕೂ ಮುಪ್ಪಡೆ ಜಿಲ್ಲೆಯಲ್ಲಿ 650 ಅಧ್ಯಯನ ಕರೆಂಟ್ ಕಂಬತ್ನ ಮಾತಿತ್ತು ಎಂದು ಅರಿಚಿಟ್ಟು. ಅವು ಸಮಸ್ಯೆಯನ್ನು ಪರಿಹಾರ ಮಾಡುವಕ್ಕೆ ಇಲಾಖೆ ವ್ಯಾಪ್ತಿಯ ಎಲ್ಲಾ ಮುಟ್ಟದ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ಒತ್ತೋರ್ ಮೇಲೆ ಕಾರ್ಯನಿರ್ವಹಿಸುವ ಮಾಹಿತಿ ಕೊಡುತ್ತಿತ್ತು. ಜಿಲ್ಲೆಯ ರೈತಂಗಕ್ಕೆ 10 HP ಕೆತ್ತನೆ ಪಂಪ್ ಸೆಟ್ಗೆ ಬಣ್ಣೆ ಕರೆಂಟ್ ಕೊಡಪಾಗ ಸಂಬಂಧಪಟ್ಟಕ್ಕೆ ಪತ್ರಕರ್ತಂಗ ಕೊಟ್ಟ ಪ್ರಶ್ನೆಗೆ ಜವಾಬು ಕೊಡುತ್ತ ಅಧ್ಯಕ್ಷಂಗ ವಿಷಯತರ ಮೀದ ಸಚಿವಂಗ ಪಿ ಶಾಸಕಂಗಡ ಕೂಡ ಚರ್ಚೆ ಮಾಡಿದ ಪರಿಹಾರ ಕಂಡೊಬ್ಬದಾಯಿತು ಅರಿಚಿಟ್ಟು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿನ್ನ ಹಾಪ್ ಕೌನ್ಸಿಲರ್ ಕೂಟ ಆದ ನಿಲ್ ಮಡಿಕೇರಿ ಹಾಪ್ ಕೌನ್ಸಿಲ್ ಏರ್ಪಾಡು ಮಾಡಿದ ಚಕ್ಕೆ ಪಿನ್ನ ಮಾಂಗಿ ಮೇಳಕ್ಕೆ ಜಿಲ್ಲಾಧಿಕಾರಿ